ವಿಸ್ತರಣಾ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತಹ ಡಾಕ್ಟರ್ ನಾಗೇಶ್ ಅವರು ಈ ಜಿಲ್ಲೆಯ ಸಾಕಷ್ಟು ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತಂತೆ ಮಾಹಿತಿಯನ್ನು ನೀಡೋದರಲ್ಲಿ ನಿರತರಾಗಿರ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಮಳೆಗಾಲ ಶುರುವಾಯಿತು ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ಅಡಿಕೆ, ಹಾಗೆಯೇ ಕಾಳುಮೆಣಸು, ಈ ರೀತಿಯ ಒಂದು ಬೆಳೆ ಪ್ರಕಾರಗಳಲ್ಲಿ ಕೊಳೆ ರೋಗದ ಒಂದು ತೊಂದರೆಯಿಂದ ಎಕರೆವಾರು ಪ್ರಮಾಣದಲ್ಲಿ ಬೆಳೆಯ ನಷ್ಟ ಆಗಿರೋದು ಅನುಭವಕ್ಕೆ ಬಂದಿದೆ. ಇದಕ್ಕೆ ನಾವು ಪೂರ್ವ ತಯಾರಿ ಸರಿಯಾಗಿ ಮಾಡಿಕೊಳ್ಳದೆ ಹೋದರೆ ಮಳೆ ಬಂದ ನಂತರ ಅಥವಾ ಮಳೆಗಾಲ ಶುರುವಾದ ಮೇಲೆ ನಿರ್ವಹಣೆ ಕಷ್ಟ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳ, ಅದರಲ್ಲೂ ವಾಣಿಜ್ಯ ಬೆಳೆಗಳ ಒಂದು ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಬಳಕೆ ಹೇಗಾಗಬೇಕು, ಇದಲ್ಲದೆ ಬೇರೆ ಏನೆಲ್ಲ ತಾಂತ್ರಿಕತೆಗಳಿದೆ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಜಿ ನಾಗೇಶ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ನಾಗೇಶ್ವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಮಳೆಗಾಲದ ಸಮಯದಲ್ಲಿ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲೂ ಭಾಳ ಪ್ರಮುಖವಾಗಿ ಅಡಿಕೆ ಅಂತ ಬಂದಾಗ ನಮಗೇನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಶಿವಮೊಗ್ಗ ಇರ್ಬೋದು, ಇಲ್ಲಿನ ಭಾಗಗಳಲ್ಲಿ ಭಾಳಷ್ಟು ತೋಟಗಾರಿಕಾ ಬೆಳೆಗಳನ್ನೇ ಅವಲಂಬಿಸಿರ್ತಕ್ಕಂಥ ರೈತರಿದ್ದಾರೆ. ಸೊ ಈ ಒಂದು ಮಳೆಗಾಲ ಪ್ರಾರಂಭಕ್ಕೆ ಬಂತು ಅಂತಂದಾಗ ನಮ್ಮ ರೈತರದ್ದು ಒಂದು ಚಟುವಟಿಕೆ ಪ್ರಾರಂಭ ಆಗಬೇಕು. ಯಾಕೆಂದರೆ ಮಳೆಗಾಲದ ಪ್ರಾರಂಭದಲ್ಲೇ ನಾವು ಒಂದಷ್ಟು ಚಟುವಟಿಕೆಗಳನ್ನ ಮಾಡಿದ್ರೆ ಮಾತ್ರ ಅತ್ಯಂತ ಮಾರಕವಾಗಿರತಕ್ಕಂಥ ರೋಗ, ಅದರಲ್ಲೂ ಈ ಅಡಿಕೆ ಅಂತ ಬಂದರೆ ಅಡಿಕೆಗೆ ನಾವು ನೋಡಿರೋ ಹಾಗೆ ಈಗೇನು ಕೊಳೆ ರೋಗ ಅಥವಾ ಮಹಾಲಿ ರೋಗ ಅಂತ ನಾವು ಹೇಳ್ತೀವಿ, ಆ ಒಂದು ರೋಗ ಬಂತು ಅಂತಂದರೆ ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೆ ಒಂದು 50-100 ಕಾಯಿಗಳು ಉದುರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈಗ ಮಳೆಗಾಲ ಬರ್ತಾ ಇದೆ ಅಂತಂದಾಗ ರೈತರು ಭಾಳ ಮುಖ್ಯವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕು. ಈಗ ನೋಡಿ, ಈಗ ಮಳೆಗಾಲ ಅಂತಂದಾಗ ಈಗ ಜೂನ್ ಜುಲೈ ತಿಂಗಳಲ್ಲಿ ಈಗ ಏನು ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿಯೇ ಅವರು ತೋಟವನ್ನು ಮೊದಲನೇದಾಗಿ ಸ್ವಚ್ಛಗೊಳಿಸಬೇಕಾಗ್ತದೆ. ಈಗ ಆಲ್ರೆಡಿ ಈಗ ಒಣಗಿರೋ ಕಾಯಿ ಉದುರು ಇರುವಂಥದ್ದು ಅಥವಾ ಈಗ ಆಲ್ರೆಡಿ ನಮಗೇನಾದ್ರೂ ಕೆಲವೊಂದೆಲ್ಲ ಏನು ಕೊಳೆ ರೋಗ ಬಂದಿರತಕ್ಕಂಥ ಒಂದು ಕಾಯಿಗಳಿಗೇನಿರ್ತವೆ, ಅವೇನಾದ್ರು ಕೆಳಗಡೆ ಬಿದ್ದಿದ್ರೆ ಅವುಗಳನ್ನೆಲ್ಲ ಏಕಿ ತೆಗೆದು ತೋಟವನ್ನು ಸ್ವಚ್ಛಗೊಳಿಸಬೇಕಾಗತ್ತೆ. ಅದು ಮೊದಲನೇ ಅಂತ, ಅದು ನಾವು ಫಸ್ಟು ಯಾವುದೇ ಥರ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನಾವು ಈಗ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ನಾವು ಹೆಂಗೆ ಟೆಸ್ಟ್ ಮಾಡಿಸ್ಕೊತೀವೋ ಅದೇ ಥರ ನಾವು ತೋಟಕ್ಕೆ ಒಂದು ಸಿಂಪಡಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ತೋಟವನ್ನು ಸ್ವಚ್ಛಗೊಳಿಸ್ಬೇಕು. ಹಂಗಂತ ಹೇಳ್ಬಿಟ್ಟು ನಮ್ಮ ತೋಟದಿಂದ ತೆಗೆದು ಪಕ್ಕದ ತೋಟಕ್ಕೆ ಹಾಕೋದು ಸರಿಯಲ್ಲ, ಸರಿಯಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲನೂ ಎಕ್ಕಿ ತೆಗೆದು ಮಣ್ಣಲ್ಲಿ ಊತಾಕಬೇಕು ಅಥವಾ ಅದನ್ನು ಸುಟ್ಟಾಕಬೇಕಾಗತ್ತೆ. ಆ ಥರ ಏನಾದರೂ ಮಾಡಿ ನಾವು ತೋಟವನ್ನು ಸ್ವಚ್ಛಗೊಳಿಸ್ಬೇಕು. ಮತ್ತು ಇನ್ನು ಸ್ವಲ್ಪ ಒಣಗಿರತಕ್ಕಂಥ ಕೊಂಬೆ ರಂಬೆಗಳು ಏನಾದ್ರು ಇದ್ರೂ ಸಹ ಅಂಥವನ್ನೆಲ್ಲ ತೆಗೆದು ನಾವು ತೋಟವನ್ನು ಸ್ವಚ್ಛಗೊಳಿಸಿದ ನಂತರ ನಾವು ಇದಕ್ಕೆ ಬೇಕಾಗುವಂಥ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಈಗ ನಾವು ಕೊಳೆ ರೋಗ ಅಂತ ಅಂದಾಗ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಬೋಡೋ ದ್ರಾವಣ. ಈ ಬೋಡೋ ದ್ರಾವಣ ಇವತ್ತು ನೆನ್ನೆದಲ್ಲ, 100+ ಸಹ ಇದೇ ದ್ರಾವಣವನ್ನು ಮಾಡ್ಕೊತಾ ಬರ್ತಿದ್ದಾರೆ. ಆದ್ರೂ ಸಹ ರೈತರು ಮಾಡುವಂಥ ವಿಧಾನದಲ್ಲಿ ಏನಾದ್ರು ತಪ್ಪಿದ್ರೆ ಇದರ ಒಂದು ಪರಿಣಾಮ ನಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೋಡೋ ದ್ರಾವಣ ತಯಾರಿಕೆ ಮಾಡ್ಕೋಬೇಕಂದ್ರೆ ನಾವು ಯಾವ ರೀತಿಯಾದಂಥ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸ್ಬೇಕನ್ನೋದು ಭಾಳ ಮುಖ್ಯ. ಅದನ್ನು ತಿಳ್ಕೊಂಡು ರೈತರು ಅದನ್ನು ಪರಿಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಒಳ್ಳೆ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬೋಡೋ ದ್ರಾವಣ ಸಿಂಪಡಣೆ ಮಾಡಬೇಕು ಅನ್ನೋದಾದಾಗ ನಮಗೆ ಬೇಕಾಗುವಂಥ ವಸ್ತುಗಳು ಏನೇನು ಅನ್ನೋದನ್ನು ನಾವು ನೋಡ್ಕೊಳ್ಳೋದಾದರೆ, ಯಾಕಂದರೆ ಈ ಬೋಡೋ ದ್ರಾವಣ ಅಂತಕ್ಕಂಥದ್ದು ನಮಗೆ ರೆಡಿಮೇಡು ನಮಗೆ ಅವು ಇದರಲ್ಲಿ ಸಿಗೋದಿಲ್ಲ. ಯಾವುದು ಈಗ ಏನು ಔಷಧಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನಮಗೆ ಬೋಡೋ ದ್ರಾವಣ ಸೊಲ್ಯೂಷನ್ ಕೊಡಿ ಅದನ್ನು ನಾವು ಸ್ಪ್ರೇ ಮಾಡಬೇಕು ಅಂತಂದರೆ ಅದು ಸಿಗೋದಿಲ್ಲ. ಅದ್ರ ಬದಲು ನಾವೇ ಯಾಕಂದರೆ ಕಾಸ್ಟ್ ವೈಸು ನೋಡಬೇಕಾಗುತ್ತೆ ರೈತರಿಗೆ, ನಮಗೆ ಎಷ್ಟು ಬೆಲೆ ಆಗುತ್ತೆ ನಾವೊಂದು ದ್ರಾವಣ ಸಿಂಪಡಣೆ ಮಾಡೋದಕ್ಕೆ ಅನ್ನೋದನ್ನು ನೋಡಿಕೊಂಡಾಗ ನಾವು ಮೈಲ್ ತುತ್ತು ಮತ್ತು ಸುಣ್ಣ ಬೇಕಾಗ್ತದೆ. ಮೈಲ್ ತುತ್ತು ಮತ್ತು ಸುಣ್ಣ, ಈಗ ಚಿಪ್ ಸುಣ್ಣ ಇರ್ಬೋದು ಅಥವಾ ಸುಟ್ಟಿರುವಂಥ ಸುಣ್ಣ ಇರ್ಬೋದು, ಯಾವ್ದಾದ್ರು ಸುಣ್ಣವನ್ನು ನಾವು ತೊಗೋಬೋದು. ಮತ್ತು ಮೈಲ್ ತುತ್ತ, ಇವಾಗೇನು ನಮಗೆ ಮೈಲ್ ತುತ್ತ ಸಿಗುತ್ತೆ ಅದನ್ನು ತೊಗೋಬೇಕಾಗತ್ತೆ. ನಾನಿವಾಗ 100 ತಯಾರಿ ಮಾಡ್ತಕ್ಕಂಥ ಒಂದು ಸೊಲ್ಯೂಷನ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಈಗ ಒಂದು ಸಲ ಒಂದು ಡ್ರಮ್, ಇವಾಗ ನಮ್ಮದೇನು 50 ಡ್ರಮ್ ಇದೆ, 100 ಡ್ರಮ್ ಇದೆ ಅನ್ನೋದಾದರೆ, ಯಾಕೆಂದರೆ ಒಂದು ಸಲ ನಾವು ಸ್ಪ್ರೇ ಮಾಡೋಕ್ಕೆ ಪ್ರಾರಂಭ ಮಾಡ್ತು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ 1-2 ಪ್ರದೇಶದಲ್ಲಿ ಒಂದು 500 ಸಸಿ ಇರ್ಬೋದು, 600 ಸಸಿಗಳಿರ್ಬೋದು, ಆ ಸಸಿಗಳನ್ನೆಲ್ಲ ಇವನು ಒಟ್ಟಿಗೆ ನಾವು ಸ್ಪ್ರೇ ಮಾಡೋದಕ್ಕೆ ನಾವು ಹೇಳ್ತೀವಿ ಅಲ್ವಾ. ಅದೇ ರೀತಿ ಈಗ ಈ ಮಾಡುವಾಗ ಯಾವ ಥರ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಮತ್ತು ಸಿಂಪಡಣೆ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಈಗ ನಾವೇನಾದ್ರೂ ಬೋಡೋ ದ್ರಾವಣನ ಸಿಂಪಡಣೆ ಮಾಡಬೇಕು ಅನ್ನೋದಾದರೆ ಯಾವ ಒಂದು ಪಾತ್ರೆನಲ್ಲಿ ಮಾಡಬೇಕು ಅನ್ನೋದು. ಈಗ ನಮ್ಮಲ್ಲಿ ಇವಾಗ ಅಲ್ಯೂಮಿನಿಯಂ ಪಾತ್ರೆ ಇದೆ ಅಥವಾ ತಾಮ್ರದ ಪಾತ್ರೆ ಇದೆ ಅಂದರೆ ಅಂಥ ಪಾತ್ರೆಗಳನ್ನ ಅಥವಾ ಲೋಹದ ಪಾತ್ರೆಗಳನ್ನ ನಾವು ಬಳಸಬಾರ್ದು. ಯಾಕೆ ಅಂತಂದರೆ ಈಗ ನಾವು ತಾಮ್ರ ಬಳಸ್ತೀವಿ, ಮೈಲ್ತುತ್ತ ಅದ್ರ ಜೊತೆಗೆ ಏನಾದರೂ ರಿಯಾಕ್ಷನ್ ಆಗಿ ಅದರ ಒಂದು ಸಾರವನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ನಾವು ಸಾಧ್ಯ ಆದಷ್ಟು ಡ್ರಮ್ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಂತ ನಾವೇನು ಹೇಳ್ತೀವಿ ಅಥವಾ ಉಡಂದಿರ್ಬೋದು ಅಥವಾ ಮಡಿಕೆಯಿಂದ ಮಾಡಿರ್ತಕ್ಕಂಥದ್ದು ಏನಾದ್ರು ಕಂಟೈನರ್ ಸಿಕ್ಕಿದ್ರೆ ಅಂಥದ್ದನ್ನು ತೊಳಸ್ಕೊಬೋದು. ನಾವು ಈಗ ಶಿಫಾರಸು ಮಾಡೋದು ಅಥವಾ ನಮಗೆ ಸಾಮಾನ್ಯವಾಗಿ ಸಿಗುವಂಥದ್ದು ಅಂತಂದರೆ ಪ್ಲಾಸ್ಟಿಕ್ ಡ್ರಮ್ಮು. ಪ್ಲಾಸ್ಟಿಕ್ ಡ್ರಮ್ಮನ್ನು ನಾವು ತೊಗೋತೀವಿ. ಈಗ ಮೊದಲನೇದಾಗಿ 10 kg ನಿಮಗೆ ಮೈಲ್ ತುತ್ತನ ನಾವು ಒಂದು 10 liter ನೀರಲ್ಲಿ ಹಾಕಿ ಕರಗಿಸ್ಕೊಬೇಕು ಮೊದಲನೇದಾಗಿ. ಅದೇ ಥರ ಸುಣ್ಣ, ಇವಾಗ ಚಿಪ್ ಸುಣ್ಣ ಇರ್ಬೋದು ಅಥವಾ ಸ್ಪ್ರೇ ಸುಣ್ಣ ಇರ್ಬೋದು, ಅವನ್ನು ಸಹ 10 liter ನೀರಿಗೆ ಹಾಕ್ಕೊಂಡು ಒಂದೊಂದು ಬಕೆಟಲ್ಲಿ ಕಲಸ್ಕೋಬೇಕು. ಅಂದರೆ 2 bucketಲ್ಲಿ ನಾವು ಕಲಸ್ಕೊಂಡಿರ್ತೀವಿ. ಸೊ 10 liter ಇಲ್ಲ 10 liter 20 liter ನೀರನ್ನು ನಾವು ಬಳಸಿದ್ದೇವೆ, ಎರಡು ಪ್ರತ್ಯೇಕವಾಗಿ ನಾವು ಕಲಸ್ಕೊಂಡು ಕಲಸಿರ್ತೇವೆ. ಈಗ ನಾವು 80 liter ನೀರಿರ್ತಕ್ಕಂಥ ಒಂದು ಡ್ರಮ್ಗೆ ಇವನ್ನ ಒಂದಕ್ಕೊಂದು ತಾಕೋ ರೀತಿ ನಾವು ಅದಕ್ಕೆ ಹಾಕಿ ಕಲಿಸ್ತಾ ಇರಬೇಕು. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಭಾಳ ಮುಖ್ಯವಾಗಿ ಒಂದು ಮೈಲ್ ತುತ್ತ ದ್ರಾವಣಕ್ಕೆ ಈ ಒಂದು ಸುಣ್ಣದ ದ್ರಾವಣ ಸೇರೋ ಥರ ಹಾಕಬೇಕು, ಮತ್ತು ಅದು ನೀರಿಗೆ ಬೀಳ್ತಾ ಇರುತ್ತೆ. ನೀರಿಗೆ ಬೀಳ್ತಾ ಇರತಕ್ಕಂಥದ್ದನ್ನು ನಾವು ಕಲಸ್ಬೇಕಿಗೆ. ಈಗ ಒಂದು ಸರಿಯಾದಂಥ ಒಂದು ದಿಮ್ಮಿ ತೊಗೊಂಡು ಅದನ್ನು ನಾವು ಎಲ್ಲ ಚೆನ್ನಾಗಿ ಕಲಿಸಿದಾಗ ಆವಾಗ ದ್ರಾವಣ ತಯಾರಾಗುತ್ತೆ. ಸೊ ಇಲ್ಲಿ ಒಂದೇನಂದರೆ ದ್ರಾವಣ ಸರಿ ಇದೆಯಾ, ಈಗ ಮಾಡ್ತಾ ಇರತಕ್ಕಂಥ ವಿಧಾನ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಒಂದೇನು ನಮಗೆ ಬೇಕಾಗುವಂಥ ಮೈಲ್ ತುತ್ತ ಇದೆ, ಮೈಲ್ ತುತ್ತ ದ್ರಾವಣ ಮಾಡ್ಕೊಂಡಿದ್ದೀವಿ, ಮತ್ತು ಸುಣ್ಣ ದ್ರಾವಣ ಮಾಡ್ಕೊಂಡಿದ್ದೀವಿ. ಆ ಸುಣ್ಣ ದ್ರಾವಣ ಮೈಲ್ ತುತ್ತ ದ್ರಾವಣನ 80 liter ನೀರು ಇರತಕ್ಕಂಥ ಒಂದು ಕಂಟೈನರ್ಗೆ ಹಾಕಿ ತಿರುಗಿಸ್ತಾ ಇರ್ತೀವಿ. ಈಗ ಸರಿ ಇದೆಯಾ ಇಲ್ವಾ ಅಂತ ನೋಡಬೇಕು ಅನ್ನೋದಾದರೆ ಎರಡು ಮಾರ್ಗಗಳು ಇದೆ. PH paper ಹೌದು, PH paper. ಈಗ PH paper ವೈಜ್ಞಾನಿಕವಾಗಿ ನೋಡುವಂಥದ್ದು ಅದನ್ನು ಹೇಗೆ ಅಂತಲೂ ಹೇಳ್ಬಿಡ್ತೀನಿ. ಇವಾಗ PH paper ನಿಮಗೆ ಹಳದಿ ಪೇಪರ್ ಸಿಗುತ್ತೆ. ಈಗ PH paper ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಈಗ ಎಲ್ಲ ನಮ್ಮ ಏನು ಔಷಧಿ ಅಂಗಡಿಗಳಲ್ಲಿ ಇವಾಗ PH paper ಕೊಡಿ ಅಂದರೆ ಕೊಡ್ತಾರೆ. ಅದೇನು ಇಷ್ಟು ಸಣ್ಣ ತುಂಡು ಆದರೆ ಸಾಕಾಗ್ತದೆ. ಆ ಸಣ್ಣ ತುಂಡು ಹಳದಿ ಪೇಪರ್ನ ನಾವು ಇದರಲ್ಲಿ ಅದ್ದಿ ನೋಡಿದಾಗ ನಿಮಗೆ ಯಾವುದೇ ಥರ ಬಣ್ಣಕ್ಕೆ ಅದು ತಿರುಗದೆ ಹೋದರೆ ಆವಾಗ ಅದು ದ್ರಾವಣ PH 7 ಏಳಿದೆ ಅಂತ ಅರ್ಥ. ಅಂದರೆ ಅದು ನ್ಯೂಟ್ರಲಲ್ಲಿದೆ, ಅದು ಸರಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಅದೇ ಏನಾದ್ರೂ ಹಳದಿ ಇರತಕ್ಕಂಥದ್ದು ನೀಲಿ ಬಣ್ಣಕ್ಕೆ ಟರ್ನ್ ಆದರೆ ಅದು ಅಸಿಡಿಕ್ ಆಗಿದೆ, ಅದಕ್ಕೆ ಮತ್ತಷ್ಟು ಸುಣ್ಣದ ದ್ರಾವಣ ಸೇರ್ಪಡೆ ಆಗಬೇಕಾಗತ್ತೆ ಅಂತ. ಸೊ ಆವಾಗ ನಾವು ಸುಣ್ಣದ ದ್ರಾವಣವನ್ನು ನಿಧಾನಕ್ಕೆ ಮತ್ತಷ್ಟು ಆಗ್ತಾ ಆಗ್ತಾ ಕಲಿಸ್ಬೇಕಾಗತ್ತೆ. ಸೊ ಅದು ಭಾಳ ಮುಖ್ಯ. ಈಗ ಒಂದಕ್ಕೊಂದು ಸೇರೋ ರೀತಿ ನಾವು ಆಗ್ತಾ ಇರ್ತೀವಿ, ಅದೇ ರೀತಿ ನಾವು ಕಲಿಸ್ತಾ ಇದ್ದಾಗ 100 liter ದ್ರಾವಣ ನಮಗೆ ಸಿದ್ಧತೆ ಆಗುತ್ತೆ. ಈಗ ರೈತರು ಕೇಳ್ಬೋದು, ಸ್ವಾಮಿ ನಮಗೆ PH paper ನಾವು ಎಲ್ಲಿಂದ ತರೋಣ, ನಮ್ಗೆ ಇತರ ಬೇರೆ ಇನ್ನೇನಾದ್ರೂ ವಿಧಾನ ಇದೆಯಾ, ನಮಗೆ ಈಗೇನು ನಾವೇ ತಿಳ್ಕೊಳ್ಳೋದಕ್ಕೆ ಏನಾರು ಇದೆಯಾ ಅನ್ನೋದಾದರೆ, ಈವನ್ ನಾವು ಚೆನ್ನಾಗಿ ಸಾಣೆ ಹಿಡಿದಿರಕ್ಕಂಥ ಕತ್ತಿ ಇರ್ಬೋದು, ಬ್ಲೇಡ್ ಇರ್ಬೋದು, ಅದನ್ನು ಹದ್ದಿದ್ರೆ ಏನಾದರೂ ಕಂದು ಬಣ್ಣ ಉಳ್ಕೊಂತು ಅಂದಾಗ ಆವಾಗ ಈ ಅಸಿಡಿಕ್ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ ಮತ್ತಷ್ಟು ಸುಣ್ಣದ ನೀರನ್ನ ಬಳಸಬೇಕು ಅಂತ ಹೇಳ್ಬೋದು. ಇಲ್ಲ ಯಾವುದೇ ಥರ ಬಣ್ಣ ನಿಲ್ಲೋದಿಲ್ಲ ಅಂತಂದರೆ ಆ ಒಂದು ದ್ರಾವಣ ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಥರ ಒಳ್ಳೆ ರೀತಿ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದ್ರೆ ಒಬ್ರು ತಿರುಗಿಸ್ತಾ ಇರ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ತಿರುಗಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕೆಳಗಡೆ ಶೇಖರಣೆ ಆಗ್ತಾ ಹೋಗುತ್ತೆ ಗಷ್ಟು ತರ. ಸೊ ಹಾಗಾಗಿ ಅದು ದ್ರಾವಣ ಸರಿಯಾದಂಥ ಪ್ರಮಾಣದಲ್ಲಿ ಅದು ಸರಿಯಾಗಿದ್ದಿಲ್ಲ. ಸೊ ಈ ಥರ ಏನು ಚೆನ್ನಾಗಿ ನಾವು ತಯಾರು ಮಾಡ್ಕೊಂಡಿದ್ದೀವಿ ಆ ಸುಣ್ಣದ ನೀರನ್ನ, ಅದನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ, ಇವಾಗ ನಮಗೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಮಗೆ ಬೆಳ್ಳಗೆ ಕಾಣಬೇಕು ತೋಟ ಅಂತಾರೆ. ಆದರೆ ದಯವಿಟ್ಟು ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬೆಳ್ಳಗೆ ಕಾಣುವಂಥದ್ದು ನಮಗೆ ವಿಷಯ ಅಲ್ಲ, ಅದಕ್ಕೆ ಬೇಕಾಗುವಂಥ ಒಂದು ಲೇಪನ ಆದರೆ ಸಾಕಾಗ್ತದೆ. ನಾವು ಅದಕ್ಕೋಸ್ಕರ ಚೆನ್ನಾಗಿ ನೀರಲ್ಲಿ ತೊಯ್ಯೋ ರೀತಿ ಅದಕ್ಕೆ ಸ್ಪ್ರೇನ ಮಾಡುವಂಥದ್ದು. ಕೆಳಗಡೆಯಿಂದನೇ ನೀವು ಸ್ಪ್ರೇ ಮಾಡುವಾಗ ಅದು ಆ ಗೊನೆ ಪೂರ್ತಿ ಅದು ತೊಯ್ಯಬೇಕು, ತೊಯ್ಯೋ ರೀತಿ ನಾವು ಅದಕ್ಕೆ ಸ್ಪ್ರೇನ ಮಾಡೋದನ್ನು ನಾವು ಕಾಣಬೇಕಾಗ್ತದೆ. ಸೊ ಆ ಥರ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಅದು ಒಳ್ಳೆ ರೀತಿ ಆಗ್ತದೆ. ಸೊ ಇವಾಗ ನಾವು ದ್ರಾವಣ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ, ಸ್ಪ್ರೇ ಮಾಡ್ತಾ ಇದ್ದೇವೆ ಅಂತಂದಾಗ ಸ್ಪ್ರೇ ಮಾಡುವಾಗಲೂ ಸಹ ಒಬ್ಬ ವ್ಯಕ್ತಿ ಇಲ್ಲಿ ನಿಮಗೆ ಸ್ಪ್ರೇಯರ್ ಹತ್ರ ನಿಮಗೆ ಪಂಪ್ ಮಾಡ್ತಾ ಇರಬೇಕು. ಪಂಪ್ ಮಾಡುವಾಗ ಕಲಿಸ್ಬೇಕು ಅದನ್ನು. ನಾವೇನಾದರೂ ತಿಳಿ ನೀರನ್ನೇ ಬಿಟ್ಬಿಟ್ರೆ ಮೇಲ್ಗಡೆ ಬರೀ ತಿಳಿ ನೀರೇ ಹೊರಟೋಗುತ್ತೆ, ಆಮೇಲೆ ಗಷ್ಟ ಉಳ್ಕೊಳ್ಳುತ್ತೆ. ಸೊ ಆ ಥರ ಆಗಬಾರ್ದು. ಸೊ ಹಂಗಾಗಿ ಆದಷ್ಟು ಒಬ್ಬರು ಸ್ಪ್ರೇ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರು ತಿರುಗಿಸೋತವ ಮತ್ತು ಒಬ್ಬರು ಗಟಾರ ಹತ್ರ ಅಥವಾ ನಿಮಗೆ ಡ್ರಮ್ ಹತ್ರ ತಿರುಗಿಸೋ ಥರ ನೋಡ್ಕೋಬೇಕಾಗತ್ತೆ. ಇದು ಭಾಳ ಮುಖ್ಯವಾದಂಥ ವಿಚಾರ. ಸೊ ಇದಾದಮೇಲೆ ನಮಗೆ ಅಕಸ್ಮಾತಪ್ಪ ಈಗಾಗಲೇ ಮಳೆಗಾಲ ಅಂತ ಹೇಳಿದ್ದೇವೆ, ಮಳೆಗಾಲ ಪ್ರಾರಂಭಕ್ಕೆ ಅಂತ ಹೇಳಿದ್ದೇವೆ, ನಾವೇನೋ ನಮ್ಮ ಒಂದು ಟೈಮ್ ಸರಿ ಇಲ್ವೋ ಏನೋ ನಾವು ಸ್ಟಾರ್ಟ್ ಮಾಡಿಬಿಟ್ವಿ, ಅವಾಗೇನಾದ್ರು ಮಳೆ ಬಂದುಬಿಟ್ರೆ ಏನು ಅನ್ನೋದಾದರೆ

ताजे पानी और सूखे भोजन का अतिरिक्त सामान, मोमबत्तियां, माचिस और कैरोसिन, सभी महत्वपूर्ण दस्तावेजों को एक जल रोधक थैले में रखें। पशुओं की रस्सियां खोलें। सुरक्षित ऊंचा स्थान या सेफ शेल्टर निर्धारित करके रखें। तैयारी में ही समझदारी। ಈಗ ಪಿ ಕಾಳಿಂಗರಾವ್ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆಗಳು. ಅತ್ತಿಯ ಮರವ ಕಿತ್ತು ನಡೋರುಂಟೆ ಅತ್ತೆಲ್ಲರ ಮನೆಗೆ ಗೌರಿಯ ಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಪ್ಪ ಇನ್ನಾರು ಬಲಿ ದೋರು ಮತ್ತೆಯು ನಾನೇಯ ಮಾವನು ನಾನೇಯ ಮತ್ತೆ ಸೋದರಿಗೆ ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನೇಯ ಗೌರಿ ನಮ್ಮಿಗೆ ಕೊಡಬೇಕು ನಡುವೋರುಂಟೆ ಮಾವೆಲ್ಲದ ಮನೆಗೆ ಗೌರಿಯ ಮಾವೆಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಆಯಾ ಇನ್ನಾರು ಕಲಿತೋರು ಮಾವನು ನಾನೇಯ ಭಾವನು ನಾನೇಯ ಮತ್ತೆ ಸೋದರಿಗೆ ಗೌರಿಗೆ ಜಂಗಮಗೆ ಜಾಗೇ ತಿರಿ ಗೌರಿ ಮನಸದ ಭೂಮಿ ಇಂಬಕೆ ಆಕಾಶ ಬಿಂಬಕೆ ಹಜಾರು ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರು ತಿರಿ ಗೌರಿ ಮದುವೆಯ ಚಿನ್ನವಾ ತೂಗಿರೋ ರನ್ನವಾ ತೂಗಿರೋ ಬೇಲೂರ ತಂದೀರನ ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂಜಾಲಗಿರಿ ಬೆಟ್ಟವೋ. ಪರದೇಶಿ ನಾನಾದೆನು, ನಂಜುಂಡ ಪರದೇಶಿ ನಾನಾದೆನು. ಪರದೇಶಿ ನಾನಾದೆನು ನಂಜುಂಡ ಪರಪಂಚ ನನಗ್ಯಾತಕು, ಪರಪಂಚ ನನಗ್ಯಾತಕು. ನಂಜುಂಡ ನನ ಚಿಂತೆ ನಿನಗ್ಯಾತಕು, ನಂಜುಂಡ ನನ ಚಿಂತೆ ನಿನಗ್ಯಾತಕು. ಜಾತಿಯ ಮಳೆ ಉಯ್ಯುತು ನಂಜುಂಡ ತಂಪಂಗಿ ಕರೆ ತುಂಬಿತು, ತಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ, ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ. ಕಾಲಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು, ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ, ಕುಲ ನೋಡಿ ಬೆಣ್ಣ ತೆಗೆಯೋ, ನಂಜುಂಡ ಕುಲ ನೋಡಿ ಬೆಣ್ಣ ತೆಗೆಯೋ. ಮೂಡಲತಿ ಮೆದವನೇ ನಂಜುಂಡ ಮುತ್ತಿನ ಹಾರದವನೇ, ಬಡಗಲಾತಿ ಮೆದವನೇ ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ಕಾಲು ತಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ, ಹದಿನಾಲ್ಕು ಪರದಕ್ಷಣ ನಂಜುಂಡ ಹದಿನಾಲ್ಕು ತಿರು ದಕ್ಷಣ, ನಂಜುಂಡ ಹದಿನಾಲ್ಕು ತಿರು ದಕ್ಷಿಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ, ಕಾಳಿಂಗರಾವ್ ಮತ್ತು ಸಂಗಡಿಗರು ಹಾಡಿದ್ದ ಜನಪದ ಗೀತೆಗಳನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ್ ನ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ